ನನ್ ಮನೆ ಆಸ್ತಿ ಅದು ಇದು ಅಂತ ಹೇಳಿದಾಗ ಕೊನೆಗೆ ಅದ್ಯಾವುದು ನಿಂದಲ್ಲ, ನಿನ್ನೊಳಗಡೆ ಇರ್ತಕ್ಕಂತ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ ಅದು ನಿಂದು ಅಂತೇಳಿ ಆ ಒಂದು ದೇವ್ರ ಉತ್ತರ ಕೊಟ್ಟಾಗ ಆ ತರದ ಒಂದು ಆತ್ಮಸ್ಥೈರ್ಯವನ್ನು ಒಳಗೊಂಡಂತ ನಮ್ಮ ಒಂದು ಭೂಮಿ ಭರತ ಭೂಮಿ ಈ ಒಂದು ಭೂಮಿ ಈ ಭೂಮಿಯಲ್ಲಿರ್ತಕ್ಕಂಥ ಸೈನಿಕರು ನಿಜವಾದಂತ ಒಂದು ಉತ್ತರವನ್ನ ದಿಟ್ಟವಾದಂತ ಒಂದು ಉತ್ತರವನ್ನ ಆಪರೇಷನ್ ಸಿಂಧುರದ ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಸೈನಿಕರಿಗೆ ನಾನು ನನ್ನ ಕಡೆಯಿಂದ ಒಂದು ಸಲಾಮನ್ನ ಹೊಡಿತಾ ಇದ್ದೀನಿ. ಜೊತೆಗೆ ನಾವು ಪ್ರತಿದಿನ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಸೈನಿಕರು ಕಾರಣ ಆಗ್ತಾರೆ. ಆ ತರದ ಒಂದು ಸೈನಿಕ ಆಗು ಅಂತೇಳಿ ಪೋಷಕರು ಮಕ್ಕಳಲ್ಲಿ ಬಿತ್ತಬೇಕು ಅನ್ನೋಂತ ಒಂದಿಷ್ಟು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಧನ್ಯವಾದಗಳು. ಶಿವಮೊಗ್ಗದಲ್ಲಿ ಮೇ 9ರಂದು ಅಲ್ಲಮಪ್ರಭು ಮೈದಾನದಲ್ಲಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಪ್ರತಿ ಬುಧವಾರ ಬೆಳಗ್ಗೆ 9:35 ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481572600. ನಿಮ್ಮ ಅಭಿಪ್ರಾಯಗಳನ್ನು ಇದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಶರಣ್ ಬಸಪ್ಪ ದೇಶಮುಖ್ ಅವರು ಇದ್ದಾರೆ. ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ, ಇಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಮೆಕ್ಕೆಜೋಳದಲ್ಲಿ ಏನು ಹೊಸದಾಗಿ ಕಾಣಿಸಿಕೊಂಡ ಎಲೆ ತಿನ್ನುವ ಹುಳು ಸ್ಪೋಡಪ್ಟೆರಾ ಫುರ್ಜಿ ಪರ್ದ, ಈ ಒಂದು ಹುಳುವಿನ ಬಾಧೆ, ಇದರ ಒಂದು ಹಾನಿಯ ಲಕ್ಷಣ, ಆಮೇಲೆ ಇದರ ಒಂದು ನಿರ್ವಹಣಾ ಕ್ರಮ ಮತ್ತೆ ಹತೋಟಿ ಕ್ರಮವಾಗಿ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಅನ್ನೋದನ್ನ ಇವತ್ತು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮೂಲಕ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಮೆಕ್ಕೆಜೋಳ ನಮ್ಮ ದೇಶದ ಒಂದು ಪ್ರಮುಖವಾದಂತಹ ಒಂದು ಬೆಳೆಯಾಗಿದೆ. ಸುಮಾರು ನಮ್ಮ ದೇಶದಲ್ಲಿ 10 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಈ ಮೆಕ್ಕೆಜೋಳವನ್ನು ನಾವು ಬೆಳೀತಾ ಇದ್ದೀವಿ. ಉತ್ಪಾದನೆಯನ್ನು ತೆಗೆದುಕೊಂಡ್ರೆ ಸುಮಾರು 23 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆಯಲ್ಲಿದೆ. ಈ ನಮ್ಮ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಾಗ ಸುಮಾರು 1 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀವಿ. ಉತ್ಪಾದನೆಯನ್ನು ತೆಗೆದುಕೊಂಡ್ರೆ ಸುಮಾರು 3.2 ಮಿಲಿಯನ್ ಟನ್ಸ್ಗಳಷ್ಟು ನಾವು ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯವನ್ನು ತೆಗೆದುಕೊಂಡಾಗ ಮುಖ್ಯವಾಗಿ ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ, ಬೆಳಗಾವಿ, ಬಳ್ಳಾರಿ, ಈ ಒಂದು ಜಿಲ್ಲೆಗಳು ಪ್ರಮುಖವಾಗಿ ಈ ಮೆಕ್ಕೆಜೋಳವನ್ನು ಬೆಳೀತಕ್ಕಂಥ ಜಿಲ್ಲೆಗಳಾಗಿವೆ. ಮೆಕ್ಕೆಜೋಳ ಒಂದು ಪ್ರಮುಖವಾದಂತಹ ಬೆಳೆಯಾಗಿದ್ದರಿಂದ ಈ ಒಂದು ಬೆಳೆಯಲ್ಲಿ ಸಾಕಷ್ಟು ನಾವು ಕೀಟಪೀಡೆಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಕಾಂಡ ಕೊರೆಯುವ ಹುಳುಗಳಾಗಿರಬಹುದು, ಎಲೆ ತಿನ್ನುವ ಹುಳುಗಳಾಗಿರಬಹುದು, ರಸಹೀರುವ ಕೀಟಗಳಾಗಿರಬಹುದು, ಅದೇ ನಂತರ ತೆನೆ ಬಂದಾಗ ಈ ತೆನೆ ತಿನ್ನುವ ಹುಳು ಹೆಲಿಕೋರ್ಪ ಆರ್ಮಿಜರ ಅಂತ ಹೇಳ್ತೀವಿ. ಹೀಗೆ 10 ಹಲವಾರು ಕೀಟಗಳು ನಾವು ಬೆಳೆ ಬಿತ್ತನೆಯಾದ ನಂತರ ಬಿತ್ತನೆಯಾಗಿ ಕಟಾವು ಆಗುವವರೆಗೂ ಸಾಕಷ್ಟು ಹುಳುಗಳ ಹಾವಳಿಯನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿಯೂ 2018ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಒಂದು ಹೊಸ ಪ್ರಮುಖವಾದಂತಹ ಕೀಟವನ್ನು ಕಾಣಿಸಿಕೊಳ್ಳುತ್ತು. ಅದು ಫಾಲ್ ಸೈನಿಕ ಹುಳು ಅಂತ ಹೇಳ್ತೀವಿ. ಈ ಫಾಲ್ ಸೈನಿಕ ಹುಳು ಮುಖ್ಯವಾಗಿ ಎಲೆಯನ್ನ ತಿಂತದೆ. ಈ ಒಂದು ಕೀಟ ನಮ್ಮ ದೇಶದ್ದಲ್ಲ, ಮೂಲತಃ ಇದು ಅಮೆರಿಕ ದೇಶದ್ದು. ಅಮೆರಿಕ ದೇಶದಲ್ಲಿ ಸಾಕಷ್ಟು ವರ್ಷಗಳ ಇತಿಹಾಸ ಇದಕ್ಕೆ ಇದೆ. 2016ರಲ್ಲಿ ಇದು ಆಫ್ರಿಕಾ ದೇಶದ ಖಂಡದಲ್ಲಿ ಕಾಣಿಸಿಕೊಳ್ತು. ನಂತರ 2018ರಲ್ಲಿ ನಮ್ಮ ದೇಶಕ್ಕೆ ಕಾಣಿಸಿಕೊಳ್ತು. ನಂತರ ನಮ್ಮ ದೇಶದ ಪಕ್ಕದ ದೇಶಗಳಾದಂತಹ ಚೈನಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಹೀಗೆ ಈ ಒಂದು ಕೀಟ ಈ ಸೌತ್ ಏಷ್ಯನ್ ಕಾಂಟಿನೆಂಟ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಈ ಒಂದು ಕೀಟದ ಹಾವಳಿಯನ್ನು ನಾವು ಇವಾಗ ಕಾಣ್ತಾ ಇದ್ದೀವಿ. ಈ ಕೀಟ ಇಷ್ಟೊಂದು ಪ್ರಮುಖವಾಗಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಈ ಕಾರಣ ಸಂಸ್ಥೆಗಳು ಹಲವಾರು. ಅವುಗಳಲ್ಲಿ ಅತಿ ಪ್ರಮುಖವಾದಂಥದ್ದು ಅಂತಂದ್ರೆ ಇದು ಬಹಳ ದೂರದವರೆಗೆ ಹಾರಿ ಹೋಗ್ತಕ್ಕಂಥ ಶಕ್ತಿ ಇದೆ. ಒಂದು ಸಂಶೋಧನೆಗಳ ಮುಖಾಂತರ ಇದನ್ನ ಕಂಡುಕೊಂಡಿದ್ದು ಏನು ಅಂತಂತಂದ್ರೆ, ಒಂದು ರಾತ್ರಿಗೆ ಸುಮಾರು 200-300 ಕಿಲೋಮೀಟರ್ ಅಷ್ಟು ಹಾರಿ ಹೋಗ್ತಕ್ಕಂಥ ಶಕ್ತಿ ಈ ಕೀಟಕ್ಕೆ ಇದೆ. ಎರಡನೇದ್ದು, ಅತಿ ಹೆಚ್ಚು ತತ್ತಿಗಳನ್ನ ಇಡ್ತಕ್ಕಂಥ ಸಾಮರ್ಥ್ಯ ಈ ಕೀಟಕ್ಕಿದೆ. ಸುಮಾರು ಒಂದು ಹೆಣ್ಣು ಚಿಟ್ಟೆ ಸುಮಾರು 1,000 ತತ್ತಿಗಳನ್ನ ಇಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ಕೀಟಕ್ಕೆ ಇದೆ. ಬೇರೆ ದೇಶಗಳಲ್ಲಿ ಇದು ಅತಿ ಹೆಚ್ಚು ಬೆಳೆಗಳನ್ನ ಬಾಧಿಸ್ತಾ ಇದೆ. ಆದ್ರೆ ನಮ್ಮ ದೇಶವನ್ನು ತೆಗೆದುಕೊಂಡಾಗ ಅತಿ ಹೆಚ್ಚಾಗಿ ಇದರ ಒಂದು ಹಾವಳಿಯನ್ನ ನಾವು ಮೆಕ್ಕೆಜೋಳದಲ್ಲಿ ನೋಡ್ತಾ ಇದ್ದೀವಿ, ನಂತರ ಬಿಳಿಜೋಳಗಳಲ್ಲಿ ನೋಡ್ತಾ ಇದ್ದೀವಿ ಇದರ ಹಾವಳಿಯನ್ನ. ಅಲ್ಪ ಪ್ರಮಾಣದಲ್ಲಿ ರಾಗಿ ಆಗಿರಬಹುದು ಮತ್ತೆ ಬೇರೆ ಬೇರೆ ಏಕದಳ ಧಾನ್ಯಗಳಲ್ಲಿ ಈ ಒಂದು ಹುಳುವಿನ ಹಾವಳಿಯನ್ನು ನಾವು ನೋಡ್ತಾ ಇದ್ದೀವಿ. ನಂತರ ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಅತಿ ಹೆಚ್ಚು ನಾವು ಮೆಕ್ಕೆಜೋಳದಲ್ಲಿ ಯಾಕೆ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೆಕ್ಕೆಜೋಳವನ್ನ ಹಿಂಗಾರು ಮುಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೀತಾ ಇದ್ದೀವಿ. ಹೀಗಾಗಿ ಅದಕ್ಕೆ ಆಹಾರದ ಕೊರತೆ ಆಗಿರುವುದಿಲ್ಲ. ಹೀಗಾಗಿ ಅದಕ್ಕೆ ಏನು ಕೀಟದ ಬೆಳವಣಿಗೆಗೆ ಅಥವಾ ತತ್ತಿಗಳನ್ನ ಇಡ್ದಾಗ ನಂತರ ಮರಿ ಹುಳುಗಳು ಬಂದಾಗ ಅದಕ್ಕೆ ಆಹಾರದ ಕೊರತೆ ಆಗಿರೋದಿಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಈ ಒಂದು ಕೀಟ ಪ್ರಮುಖವಾಗಿ ಮೆಕ್ಕೆಜೋಳವನ್ನ ಬಾಧಿಸುವಂತಹ ಒಂದು ಪ್ರಮುಖವಾದಂತಹ ಕೀಟಪೀಡೆಯಾಗಿ ಈಗ ನಾವು ಕಾಣ್ತಾ ಇದ್ದೀವಿ. ಪ್ರಮುಖವಾದಂತಹ ಕೀಟಪೀಡೆಯಾಗಿ ಪರಿಣಮಿಸಿದೆ. ಡಾಕ್ಟರ್, ಈಗ ಈ ಒಂದು ಕೀಟ ವಿಶೇಷವಾಗಿ ಇದು ನೀವು ಶಿವಮೊಗ್ಗ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದೀರಿ. ಇದರ ಒಂದು ಜೀವನ ಚಕ್ರಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಿಂದ ಇದು ತನ್ನ ಜೀವನ ಚಕ್ರವನ್ನ ಸಂಪೂರ್ಣವಾಗಿ ನಿರ್ವಹಿಸುತ್ತದೆ, ಆಮೇಲೆ ಇದು ಕೊನೆಗೊಳಿಸುತ್ತದೆ ಅಂತ ಅನ್ನೋದು? ಈ ಒಂದು ಚಿಟ್ಟೆ ಸಾಮಾನ್ಯವಾಗಿ ರಾತ್ರಿಯಲ್ಲಿ ಚಟುವಟಿಕೆಯಿಂದ ಇರ್ತದೆ. ಹಗಲು ಹೊತ್ತಿನಲ್ಲಿ ಎಲೆಗಳಲ್ಲಿ ಅಥವಾ ಸುಳಿಯಲ್ಲಿ ಅವಿತುಕೊಂಡಿರ್ತದೆ. ರಾತ್ರಿ ಹೊತ್ತಿನಲ್ಲಿ ಬಹಳ ಚಟುವಟಿಕೆಯಿಂದ ಇರ್ತದೆ, ತುಂಬಾ ಆಕ್ಟಿವ್ ಆಗಿರ್ತದೆ. ಸುಮಾರು 1,000 ತತ್ತಿಗಳನ್ನ ಒಂದು ಹೆಣ್ಣು ಚಿಟ್ಟೆ ಇಡ್ತದೆ. ನಂತರ ತತ್ತಿಗಳು ಗುಂಪು ಗುಂಪಾಗಿ ಇಟ್ಟಿರ್ತದೆ. ಗುಂಪು ಗುಂಪಾಗಿ ಇಟ್ಟಿರ್ತಕ್ಕಂತಹ ತತ್ತಿಗಳಿಂದ ಮರಿ ಹುಳುಗಳು ಹೊರಗಡೆ ಬರ್ತವೆ. ಮರಿ ಹುಳುಗಳು ಹೊರಗಡೆ ಬಂದು ಎಲೆಯ ಪತ್ರ ಹರಿತನ್ನ ತಿನ್ನಲಿಕ್ಕೆ ಪ್ರಾರಂಭಿಸ್ತವೆ. ನಂತರ ಒಂದು ಗಿಡದಿಂದ ಬೇರೆ ಗಿಡಕ್ಕೆ ಗಾಳಿಯ ಮುಖಾಂತರ ಒಂದಿಷ್ಟು ತನ್ನ ಬಾಯಿಯಿಂದ ಎಳೆಯಾದಂತಹ ಒಂದು ದಾರದ ತರಹವನ್ನು ಬಿಟ್ಟಿರ್ತದೆ. ನಂತರ ಸ್ವಲ್ಪ ಗಾಳಿ ಬಿಟ್ಟಾಗ ಈ ಒಂದು ಮರಿ ಹುಳುಗಳು ಪಕ್ಕದ ಗಿಡಕ್ಕೆ ಸೇರಿಕೊಂಡು ತನ್ನ ಒಂದು ವ್ಯಾಪ್ತಿಯನ್ನ ಜಾಸ್ತಿ ಮಾಡಿ ಹಾನಿಯನ್ನ ಉಂಟು ಮಾಡತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಹುಳುವಿನ ಮೊಟ್ಟೆಯ ಕಾವಿನ ಅವಧಿ ಅಂತಂದ್ರೆ 2-3 ದಿವಸಗಳಾಗಿರ್ತದೆ. ಮರಿ ಹುಳುಗಳು ಸುಮಾರು 14-19 ದಿವಸಗಳವರೆಗೆ ಬದುಕ್ತದೆ. ಇದರಲ್ಲಿ ಮತ್ತು 6 ಹಂತಗಳಿದ್ದಾವೆ. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ. ಮೂರನೇ ಹಂತ ಮತ್ತು 4, 5, 6 ಹಂತದ ಹುಳುಗಳು ದಪ್ಪವಾಗಿರ್ತವೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ, ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡತಕ್ಕಂತ ಹಂತ ಅಂತ ನಾವು ಹೇಳಬಹುದು. ಈ ಒಂದು ಕೀಟ ತನ್ನ 19-20 ದಿವಸಗಳಾದ ನಂತರ ಕೋಶಾವಸ್ಥೆಗೆ ಮಣ್ಣಿನಲ್ಲಿ ಹೋಗ್ತದೆ. ಕೋಶಾವಸ್ಥೆ ಸುಮಾರು 9-14 ದಿವಸಗಳಾಗ್ತದೆ. ನಂತರ ಕೋಶಾವಸ್ಥೆಯಿಂದ ಮತ್ತೆ ಪ್ರೌಢ ಕೀಟ ಹೊರಗಡೆ ಬರ್ತದೆ, ಮತ್ತೆ ಸಂಯೋಗ ಹೊಂದತವೆ ಗಂಡು ಮತ್ತು ಹೆಣ್ಣು. ನಂತರ ತನ್ನ ಜೀವನ ಚಕ್ರ ಮುಂದುವರಿಸ್ತದೆ. ಹೀಗೆ ಒಂದು ಕೀಟ ತನ್ನ ಒಂದು ಜೀವನ ಚಕ್ರವನ್ನ, ಈ ಫಾಲ್ ಸೈನಿಕ ಹುಳು ತನ್ನ ಜೀವನ ಚಕ್ರವನ್ನ ಪೂರ್ಣವಾಗಿ ಮುಗಿಸಬೇಕಾದ್ರೆ 30-35 ದಿವಸಗಳು ಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಮೆಕ್ಕೆಜೋಳ ಬೆಳೆಯಲ್ಲಿ ಬೇರೆ ಬೇರೆ ಹಂತದ ಮರಿ ಹುಳುಗಳನ್ನು ಸಹ ನಾವು ನೋಡ್ತೀವಿ. ಹೀಗಾಗಿ 2-3 ಸಂತತಿಗಳನ್ನ ಮುಗಿಸ್ತಕ್ಕಂತ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಇರ್ತದೆ. ಈಗ ಇದರ ಜೊತೆಗೆ ಇದು ಯಾವ ರೀತಿಯಿಂದ ನಮ್ಮ ಒಂದು ಮೆಕ್ಕೆಜೋಳದ ಬೆಳೆ ಆಗಿರ್ಲಿ ಮತ್ತು ಬೇರೆ ಒಂದು ಬೆಳೆಗಳ ಒಂದು ಮೇಲೆ ಹಾನಿ ಮಾಡತಕ್ಕಂತ ಒಂದು ಲಕ್ಷಣಗಳು ಅಥವಾ ಚಿಹ್ನೆಗಳ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಹಾನಿಯ ಲಕ್ಷಣಗಳಿಗೆ ಬಂದ್ರೆ ಮೊಟ್ಟೆಯಿಂದ ಬಂದಿರತಕ್ಕಂತಹ ಮರಿ ಹುಳುಗಳು, ಮೊದಲನೇ ಹಂತದ ಮರಿ ಹುಳುಗಳು ಬಹಳ ಚಿಕ್ಕದಾಗಿರ್ತವೆ. ಅದಕ್ಕೆ ಅವು ಪತ್ರ ಹರಿತನ್ನ ಕೆರೆದು ತಿಂತವೆ. ಸೊ ಒಂದನೇ ಹಂತ ಮತ್ತು ಎರಡನೇ ಹಂತದ ಮರಿ ಹುಳುಗಳು ಪತ್ರ ಹರಿತನ್ನ ಕೆರೆದು ತಿನ್ನುವುದರಿಂದ ನೀವು ಎಲೆಗಳ ಮೇಲೆ ಬಿಳಿಯ ಬಣ್ಣದ ಮಚ್ಚೆಗಳನ್ನ ನೋಡಬಹುದು. ಆವಾಗ ನಿಮಗೆ ಬೆಳೆ ನಿಮಗೆ 15-20 ದಿವಸಗಳು ಇರ್ತದೆ. ಆವಾಗ ಇನ್ನೂ ಎಲೆಗಳು ಅಷ್ಟು ಬಲಿತಿರೋದಿಲ್ಲ, ಮಚ್ಚೆಗಳನ್ನ ನೋಡಬಹುದು. ನಂತರ ಬೆಳೆದಂತಹ ಮರಿ ಹುಳುಗಳು ಅಂತಂದ್ರೆ 3, 4, ಮತ್ತು 5ನೇ ಹಂತದ ಮರಿ ಹುಳುಗಳು ಸಂಪೂರ್ಣವಾಗಿ ಎಲೆಯನ್ನ ತಿಂದುಬಿಡ್ತದೆ. ಮತ್ತೆ ಹಿಕ್ಕೆಗಳು ಅಲ್ಲೇ ಒಳಗಡೆ ಸುಳಿಯ ಒಳಗಡೆನೆ ಇರ್ತದೆ. ಹಿಕ್ಕೆ ಅದು ಇನ್ನು ಫ್ರೆಶ್ ಇದ್ರೆ ಒಳಗಡೆ ಕೀಟ ಇದೆ ಅಂತ ತಿಳ್ಕೊಬಹುದು. ಆ ಹಿಕ್ಕೆ ಪೂರ್ತಿಯಾಗಿ ಡ್ರೈ ಆಗಿದ್ರೆ, ಒಣಗಿದ್ರೆ ಕೀಟ ಪ್ಯುಪೇಷನ್ ಸ್ಟೇಜ್ಗೆ ಅಥವಾ ಕೋಶಾವಸ್ಥೆಗೆ ಹೋಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಈ ಬೆಳೆಯನ್ನು ನೋಡಿದಾಗ ನಮಗೆ ಬಹಳ ದಿಗ್ಭ್ರಮೆ ಆಗ್ತದೆ, ನಮ್ಮ ಬೆಳೆ ಬರೋದಿಲ್ವ ಏನೋ ಅಂತ. ಆದ್ರೆ ಗಾಬರಿ ಆಗುವಂತಹ ಒಂದು ಸನ್ನಿವೇಶ ಬೇಡ. ಸರಿಯಾದ ಸಮಯದಲ್ಲಿ ಸೂಕ್ತವಾದಂತಹ ಸಿಂಪರಣೆ ಕ್ರಮಗಳನ್ನು ಅನುಸರಿಸಿದ್ದೆ ಆದ್ರೆ ನಾವು ಇದನ್ನ ನಾವು ಹತೋಟಿ ಮಾಡಬಹುದು. ಆದ್ರೆ ಮೊದಲನೇ ಮತ್ತು ಎರಡನೇ ಹಂತದ ಮರಿ ಹುಳುಗಳು ಪತ್ರ ಹರಿತನ್ನ ತಿಂತವೆ, ಆದ್ರೆ ನಂತರದ ಮರಿ ಹುಳುಗಳು ಪೂರ್ತಿ ಎಲೆಗಳನ್ನ ತಿಂದು ತಮ್ಮ ಹಿಕ್ಕೆಗಳನ್ನ ಆ ಸುಳಿಯಲ್ಲಿ ನಾವು ಕಾಣಬಹುದು. ಇವು ಪ್ರಮುಖವಾದಂತಹ ಹಾನಿಯ ಲಕ್ಷಣಗಳು ಈ ಒಂದು ಫಾಲ್ ಸೈನಿಕ ಹುಳುವುದರಿಂದ ಆಗಿರ್ತದೆ. ಡಾಕ್ಟರ್, ಈಗ ಕೇವಲ ಒಂದು ಏಕದಳ ಧಾನ್ಯದ ಒಂದು ಬೆಳೆಗಳಿಗೆ ಅಲ್ದೇನೆ, ಮೆಕ್ಕೆಜೋಳಕ್ಕೆ ಅಲ್ದೇನೆ, ಇನ್ನೂ ಯಾವ ಬೆಳೆಗಳಲ್ಲಿ ಇದು ಬಾಧೆಯನ್ನುಂಟು ಮಾಡ್ತದೆ, ಮತ್ತೆ ಯಾವ ಬೆಳೆಗಳನ್ನ ಇದು ಅವಲಂಬಿಸಿದೆ ತನ್ನ ಒಂದು ಹಾನಿಯ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ ಅಂತ ಸ್ವಲ್ಪ ಹೇಳ್ತೀರಾ? ಸೊ ಮೆಕ್ಕೆಜೋಳದ ಒಂದು ಪ್ರಮುಖವಾದಂತಹ ಆಹಾರ, ಇದಕ್ಕೆ ಬಹಳ ಇಷ್ಟಪಟ್ಟು ತಿಂತಕ್ಕಂತಹ ಒಂದು ಬೆಳೆ ಅಂತಂದ್ರೆ ಮೆಕ್ಕೆಜೋಳ. ಅದರಲ್ಲಿ ಮತ್ತೆ ಸ್ವೀಟ್ ಕಾರ್ನ್ ಬರ್ತದೆ. ನಂತರ ಎರಡನೇದಾಗಿ ಬಿಳಿ ಜೋಳ. ಸೊ ಮುಂಗಾರು ಹಂಗಾಮಿನಲ್ಲಿ ಬಹಳ ಜಾಸ್ತಿಯಾಗಿ ಇದರ ಹಾವಳಿಯನ್ನು ನೋಡ್ತೀವಿ. ಹಿಂಗಾರಿನಲ್ಲಿ ಸಾಮಾನ್ಯವಾಗಿ ಬಿಳಿ ಜೋಳವನ್ನ ಬೆಳೀತಾ ಇರ್ತಾರೆ. ಸೊ ಅದರಲ್ಲಿಯೂ ಸಹ ಇದರ ಒಂದು ಬಾಧೆಯನ್ನು ನಾವು ನೋಡ್ತಾ ಇದ್ದೀವಿ. ನಂತರ ಕಬ್ಬಿನಲ್ಲಿ ಕಾಣಿಸಿಕೊಳ್ತು, ಅಷ್ಟೊಂದು ಹಾನಿಯನ್ನು ಉಂಟು ಮಾಡಿಲ್ಲ. ಜಸ್ಟ್ ಫಾರ್ ರಿಪೋರ್ಟ್ ಅಂತ ಹೇಳಿ ಅದನ್ನ ವರದಿಗಾಗಿ ಅದನ್ನ ವರದಿ ಮಾಡಿದ್ದಾರೆ. ನಂತರ ರಾಗಿಯಲ್ಲಿ ಕಾಣಿಸಿಕೊಳ್ತದೆ. ಹೀಗೆ ಬಹಳಷ್ಟು ಬೆಳೆಗಳಲ್ಲಿ ಕಾಣಿಸಿಕೊಂಡ್ರೂ ಸಹ ಪ್ರಮುಖವಾಗಿ ಅದು ಮೆಕ್ಕೆಜೋಳವನ್ನ ಬಾಧಿಸುವುದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈಗ ಇದರ ಒಂದು ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಇದು ಯಾವ ರೀತಿಯಿಂದ ಹಾನಿ ಮಾಡ್ತದೆ ಅಂತ ಹೇಳಿದಿರಿ, ಜೊತೆಗೆ ಯಾವ ಬೆಳೆಗಳನ್ನ ಇದು ಅವಲಂಬಿಸಿದೆ ಅಂತ ಹೇಳಿದಿರಿ. ಈಗ ಮೆಕ್ಕೆಜೋಳ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಇದು ಯಾವ ಬೆಳೆಗಳನ್ನ ಅವಲಂಬಿಸುತ್ತದೆ? ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನ ಕೇಳಿದಿರಿ. ಮೆಕ್ಕೆಜೋಳ ಇರದೇ ಇದ್ದ ಸಂದರ್ಭದಲ್ಲಿ ಕೆಲವೊಂದು ಕಳೆಗಳ ಮೇಲೆ ತಿಂತಕ್ಕಂತಹ ವರದಿಗಳು ಬೇರೆ ದೇಶಗಳಲ್ಲಿದ್ದಾವೆ. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಅದರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ತಾವು ಹೇಳಿದ ಹಾಗೆ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಮೆಕ್ಕೆಜೋಳ ಸಿಗ್ತದೆ, ಆದ್ರೆ ಬೇಸಿಗೆ ಕಾಲದಲ್ಲಿ ಅದರ ಒಂದು ಏನು ಪ್ರದೇಶ ಬಹಳ ಕಡಿಮೆ ಇರ್ತದೆ. ಸೊ ಆವಾಗ ಎಲ್ಲಿ ಹೋಗ್ತದೆ ಅನ್ನೋದು ತಮ್ಮ ಪ್ರಶ್ನೆ. ಬಟ್ ಅದರ ಬಗ್ಗೆ ಇನ್ನು ಅಧ್ಯಯನಗಳು ಆಗ್ತಾ ಇದಾವೆ, ಅದರ ಬಗ್ಗೆ ಸಂಶೋಧನೆಗಳು ಮುಂದುವರಿತಾ ಇದೆ. ಮುಂಚಿನ ಒಂದು ಮಾಹಿತಿ ಇದ್ರ ಬಗ್ಗೆ ತಮಗೆ ಲಭ್ಯವಿಲ್ಲ? ಇಲ್ಲ, ಇನ್ನು ಇದ್ರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ, ಆಮೇಲೆ ವರದಿಗಳು ಇನ್ನು ನಿಖರವಾಗಿ ಇಲ್ಲ. ಸೊ ಅದಕ್ಕೆ ಏನು ಹೇಳಕ್ಕೆ ನೀವು ಇದರಲ್ಲಿ ಈ ಒಂದು ಹುಳುವಿನ ಒಂದು ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ, ನಾವು ಈಗ ಸಾಂಪ್ರದಾಯಿಕ ಅಂತ ಅನ್ನೋದ್ ಬದಲಿಗೆ ಸಾವಯವ ಕ್ರಮದಿಂದ, ಇಲ್ಲ ಮೆಕ್ಯಾನಿಕಲ್ ಅಂತಂದ್ರೆ ಭೌತಿಕ ಕ್ರಮದಿಂದ, ಇನ್ನು ಮತ್ತೆ ಬೇರೆ ಬೇರೆ ಒಂದು ಕ್ರಮಗಳಿಗೆ ಬಂದ್ರೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದರ ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ ಕೇವಲ ರಾಸಾಯನಿಕ ಕೀಟನಾಶಕಗಳನ್ನ ಬಳಸುವುದು ಬೇಡ, ಆದ್ರೆ ವಿವಿಧ ಹತೋಟಿಗಳನ್ನ ಅನುಸರಿಸಿ ನಾವು ಕೀಟಪೀಠಗಳನ್ನ ಹತೋಟಿ ಮಾಡಿದ್ದೆ ಆದ್ರೆ ಬಹಳ ಅನುಕೂಲ ಆಗ್ತದೆ. ಅದಕ್ಕಾಗಿ ಮುಖ್ಯವಾಗಿ ಬಹಳ ಪ್ರಮುಖವಾದಂತಹ ಅಂಶ ಅಂತಂತಂದ್ರೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದು ಬಹಳ ಪ್ರಮುಖವಾದಂಥದ್ದು. ನಾವು ತಡವಾಗಿ ಬಿತ್ತನೆ ಮಾಡಿದೀವಿ ಅಂತಂದ್ರೆ ಬಹಳಷ್ಟು ನಾವು ಕೀಟದ ಹಾವಳಿಯನ್ನ ನಾವು ನೋಡ್ತೀವಿ. ಸೊ ಆದಷ್ಟು ಮಳೆ ಬಿದ್ದಾಗ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಬಹಳ ಪ್ರಮುಖವಾದಂಥದ್ದು. ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದೀವಿ ಅಂತಂದ್ರೆ ಈ ಒಂದು ಕೀಟದ ಹಾವಳಿ ನಮ್ಮ ಬೆಳೆಗಳನ್ನ ತುಂಬಾನೇ ಬಾಧಿಸ್ತದೆ. ಎರಡನೇದಾಗಿ ಆಳವಾಗಿ ಮಾಗಿ ಉಮಳುಮೆ ಮಾಡೋದು ಸಾಂಪ್ರದಾಯಿಕ ಪದ್ಧತಿ. ಸೊ ಕೋಶಾವಸ್ಥೆಯಲ್ಲಿರ್ತಕ್ಕಂತಹ ಕೀಟ ಬಿಸಿಲಿಗೆ ಒಡ್ತದೆ, ನಂತರ ಹಕ್ಕಿಗಳಿಗೆ ಆಹಾರವಾಗಿ ಪರಿಣಮಿಸ್ತದೆ. ನಂತರ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಒಂದಿಷ್ಟು ಬೆಳೆ ಪರಿವರ್ತನೆ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಸೊ ಮೆಕ್ಕೆಜೋಳ ಬಿಟ್ಟು ಸೂರ್ಯಕಾಂತಿ ಆಗಿರಬಹುದು, ನೆಲಗಡಲೆ ಆಗಿರಬಹುದು ಅಥವಾ ಸಜ್ಜೆ ಆಗಿರಬಹುದು, ಇಂತಹ ಬೆಳೆಗಳನ್ನ ಬೆಳೆಯುವುದರಿಂದ ನಾವು ಈ ಒಂದು ಕೀಟದ ಜೀವನ ಚಕ್ರ ಏನಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ನಂತರ ಪ್ರತಿ ಕೆಜಿ ಬೀಜಕ್ಕೆ ಕೀಟನಾಶಕವಾದಂತಹ ಸಯಂಟ್ರನಲಿಪ್ರೋಲ್ ಮತ್ತು ಥಯಾಮೆಥಾಕ್ಸಾಮ್ ಅಂತಕ್ಕಂತ ಒಂದು ಕಾಂಬಿ ಪ್ರಾಡಕ್ಟ್ ಇದೆ. ಸೊ ಅದನ್ನ 6 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ನಾವು ಈ ಒಂದು ಕೀಟವನ್ನ ಸುಮಾರು ಬಿತ್ತನೆಯಾದ 15-20 ದಿವಸಗಳವರೆಗೆ ನಮಗೆ ಹತೋಟಿಯನ್ನ ಸಿಗ್ತದೆ ಬೀಜೋಪಚಾರ ಮಾಡಬೇಕು. ನಂತರ ಮೋಹಕ ಬಲೆಗಳನ್ನ ನಾವು ನಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ನಾವು ಹಾಕಬೇಕಾಗ್ತದೆ. ಪ್ರತಿ ಎಕರೆಗೆ 4-5 ಮೋಹಕ ಬಲೆಗಳನ್ನ ನಾವು ಹಾಕಬೇಕಾಗ್ತದೆ. ನಂತರ ಸಾಧ್ಯವಾದಷ್ಟು ತತ್ತಿಗಳನ್ನ ತೆಗಿಬಹುದು, ಯಾಕೆಂದ್ರೆ ತತ್ತಿಗಳು ಸಾಮಾನ್ಯವಾಗಿ ಎಲೆ ಮೇಲ್ಗಡೆನೆ ಇಡುತ್ತದೆ, ನೀವು ತತ್ತಿಯನ್ನ ತೆಗೆದು ನಾಶ ಪಡಿಸಬಹುದು, ಹೀಗಾಗಿ ಅದರ ಒಂದು ಹಾವಳಿಯನ್ನ ನಾವು ಕಡಿಮೆ ಮಾಡಬಹುದು. ನಂತರ ಬೇವಿನ ಮೂಲದ ಕೀಟನಾಶಕವಾದಂತಹ ಅಜಾಡಿರೆಕ್ಟಿನ್ ಅಂತಕ್ಕಂತಹ ಒಂದು ಕೀಟನಾಶಕ, ಅದು 2 ml ಪ್ರತಿ ಲೀಟರ್ ನೀರಿಗೆ, ಅಂತಂದ್ರೆ 10,000 ppm ಅಲ್ಲಿ ಸಿಗ್ತದೆ. ಅದನ್ನ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪರಣೆ ಮಾಡಬಹುದು. ಇದು ಮೊದಲ ಮತ್ತು ಎರಡನೇ ಹಂತದ ಮರಿ ಹುಳುಗಳಿಗೆ ಹತೋಟಿ ಮಾಡಲಿಕ್ಕೆ, ಕೊನೆಯ ಹಂತದ ಮರಿ ಹುಳುಗಳು ಅಷ್ಟು ಹತೋಟಿ ಆಗಲಿಕ್ಕೆ ಈ ಒಂದು ಕೀಟನಾಶಕದಿಂದ ಆಗೋದಿಲ್ಲ. ಸೊ ಹೀಗಾಗಿ ಬೇವಿನ ಮೂಲದ ಕೀಟನಾಶಕ ಮೊದಲು ಮತ್ತು ಎರಡನೇ ಹಂತದ ಮರಿ ಹುಳುಗಳನ್ನು ಹತೋಟಿ ಮಾಡಲಿಕ್ಕೆ ಬಳಸೋದು. ನಂತರ ಮುಂಗಾರು ಹಂಗಾಮಿನಲ್ಲಿ ನಮಗೆ ಜೈವಿಕ ಶಿಲೀಂಧ್ರ ಕೀಟನಾಶಕ ಇದೆ, ಸೊ ಮೆಟ್ರೈಸಿಯಂ ರಿಲೈ ಅಂತ ಹೇಳ್ತೀವಿ. ಅದನ್ನ 3 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ನಂತರ ಈಗಾಗಲೇ ಬಹಳಷ್ಟು ಕೀಟನಾಶಕಗಳು CIBRC ಶಿಫಾರಸಲ್ಪಟ್ಟಿದ್ದಾವೆ. ಅದರಲ್ಲಿ ಕೀಟನಾಶಕಗಳಾದಂತಹ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳ್ತೀವಿ, 5 sg 0.5 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದು. ಇಲ್ಲ ಅಂತಂತಂದ್ರೆ ಸ್ಪೈನ್ ಟೋರಮ್ ಅಂತಕ್ಕಂತಹ ಒಂದು ಕೀಟನಾಶಕ 11.7 sc ಅಂತ ಹೇಳಿ 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದು. ಇಲ್ಲ ಕ್ಲೋರಾಂಟ್ರಿನಲಿಪ್ರೋಲ್ ಅಂತಕ್ಕಂತಹ ಒಂದು ಕೀಟನಾಶಕ 18.5 sc, ಅದನ್ನ 0.4 ml ಪರ್ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಹೀಗೆ 4-5 ಕೀಟನಾಶಕಗಳು ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ಈ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಿ ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಬಹಳ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಬಿತ್ತನೆಯಾದ 15-20 ದಿವಸಗಳಿಗೆ ಈ ಒಂದು ಕೀಟದ ಹಾವಳಿ ಪ್ರಾರಂಭ ಆಗ್ತದೆ. ಆವಾಗ ಒಂದು ಸಿಂಪರಣೆಯನ್ನ ತೆಗೆದುಕೊಳ್ಬೇಕಾಗ್ತದೆ. ನಂತರ 35-40 ದಿವಸಗಳಿಗೊಮ್ಮೆ ಇನ್ನೊಂದು ಕೀಟ ಇದ್ದಾಗ ಮಾತ್ರ ಸಿಂಪರಣೆಯನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಇದನ್ನ ಬಹಳ ಪ್ರಮುಖವಾದಂಥದ್ದು. ಮತ್ತೆ ಔಷಧಿ ಸಿಂಪರಣೆ ಮಾಡೋದು ಬಹಳ ಪ್ರಮುಖವಾದಂಥದ್ದು. ಸೊ 2 ಸಾಲುಗಳನ್ನ ಹಿಡಿದು ಚೆನ್ನಾಗಿ ಔಷಧಿ ಸುಳಿಯ ಒಳಗಡೆ ಹೋಗಿ ಸಿಂಪರಣೆ ಮಾಡಬೇಕು. ಅದು ಬಹಳ ಪ್ರಮುಖವಾದಂಥದ್ದು. ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಯಾವುದೇ ರೀತಿಯ ಅದು ನಮಗೆ ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ. ಸುಳಿಯ ಒಳಗಡೆ ಹೋಗಬೇಕು, ಔಷಧಿ ಹುಳಕ್ಕೆ ತಾಗಬೇಕು, ಆವಾಗ ಹುಳ ಸತ್ತು ಹೋಗ್ತದೆ. ಇದು ಬಹಳ ಪ್ರಮುಖವಾದಂತಹ ಅಂಶ. ಸೊ ಸುಳಿಯ ಒಳಗಡೆ ಹಾಗೆ ಸ್ವಲ್ಪ ನಾಜಲ್ ಅನ್ನ ಲೂಸ್ ಮಾಡಿ ಸಿಂಪರಣೆ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಡಾಕ್ಟರ್, ಈಗ ಈ ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸ್ಕೊಂಡ ಇದು ಎಲೆ ತಿನ್ನುವ ಕೀಟ, ಆರಂಭದಲ್ಲಿ ಯಾವ ಪ್ರಮಾಣದ ಒಂದು ವ್ಯಾಪ್ತಿಯನ್ನ ಇದು ಹೊಂದಿತ್ತು ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ? ಜೊತೆಗೆ ಚಿಕ್ಕಮಗಳೂರು ಆಗ್ಲಿ, ದಾವಣಗೆರೆ ಆಗಿರ್ಲಿ, ಚಿತ್ರದುರ್ಗ ಆಗಿರ್ಲಿ, ಪಕ್ಕದ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಆಗಿರ್ಲಿ, ಈಗ ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದಾ ಸರ್? 2018ಕ್ಕೆ ಹೋಲಿಸಿದ್ರೆ ಇದರ ಹಾವಳಿ ಈಗ ಕಡಿಮೆ ಆಗಿದೆ, ಆ ತೀವ್ರತೆ ಇಲ್ಲ. ಸೊ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿರ್ತಕ್ಕಂತ ಒಂದು ರೈತನ ಮಿತ್ರ ಅಂತ ಏನ್ ಹೇಳ್ತೀವಿ, ಪರತಂತ್ರ ಜೀವಿಗಳಾಗಿರಬಹುದು, ಪರೋಪಜೀವಿಗಳಾಗಿರಬಹುದು, ಮತ್ತು ಜೈವಿಕ ಕೀಟನಾಶಕ, ಸೊ ಮೆಟ್ರೈಸಿಯಂ ರಿಲೈ ಅಂತದ್ದು, ಇದು ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ನೈಸರ್ಗಿಕವಾಗಿ ಅದು ಸುಮಾರು 50-60% ಕೀಟವನ್ನ ಕೊಲ್ತಕ್ಕಂತ ಶಕ್ತಿ ಇದೆ. ಅದು ಯಾರು ತೋಟಗಳಲ್ಲಿ ಅಥವಾ ಅವರ ಹೊಲಗಳಲ್ಲಿ ಹೋಗಿ ಹಾಕಿಲ್ಲ, ಅದು ನೈಸರ್ಗಿಕವಾಗಿ ಈ ಒಂದು ಜೈವಿಕ ಕೀಟನಾಶಕ ಈ ಹುಳುವನ್ನ ಸಾಯಿಸುವುದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಸೊ ಈಗ ಇದರ ಹಾವಳಿ ಕಡಿಮೆ ಆಗಿದೆ. ಮೊದಲೆಲ್ಲ ರೈತರು 2-3 ಸಿಂಪರಣೆಗಳನ್ನ ಮಾಡ್ತಿದ್ರು, ಈಗ ರೈತರು 1 ಅಥವಾ 2 ಸಿಂಪರಣೆಗಳನ್ನ ಮಾಡಿ ಈ ಒಂದು ಕೀಟವನ್ನ ಹತೋಟಿ ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ಈ ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸಿಕೊಂಡ ಎಲೆ ತಿನ್ನು ಕೀಟ ಸ್ಪೋಡಪ್ಟರ ಫ್ರಿಜಿಪರ್ದ, ಇದರ ಕುರಿತು ಸಾರಾಂಶದ ರೂಪದಲ್ಲಿ ಏನ್ ಹೇಳಕ್ಕೆ ಪಡ್ತೀರಾ ಸರ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ? ಅದರಲ್ಲಿ ವಿಶೇಷವಾಗಿ ಶಿಕಾರಿಪುರ, ಸೊರಬ, ಈ ಕಡೆ ಶಿರಾಳಕೊಪ್ಪ ಈ ಭಾಗದಲ್ಲಿ ಈ ಮೆಕ್ಕೆಜೋಳ ಬೆಳೀತಕ್ಕಂತ ಒಂದು ರೈತರಿಗೆ ಆದಷ್ಟು ಬೇಗನೆ ಬಿತ್ತನೆ ಮಾಡಿ. ಸೊ 15-20 ದಿವಸಗಳ ಆದ ನಂತರ ನಿಮ್ಮ ಬೆಳೆಯನ್ನ ವೀಕ್ಷಣೆ ಮಾಡಿ, ಸುಮಾರು 20-25% ನಿಮ್ಮ ಗಿಡಗಳು ಬಾಧೆಗೊಳಗಾಗಿದ್ರೆ ಸಿಂಪರಣಾ ಕ್ರಮಗಳನ್ನು ಅನುಸರಿಸಿ, ಬೇವಿನ ಮೂಲದ ಕಷಾಯ ಆಗಿರಬಹುದು ಅಥವಾ ಬೇವಿನ ಮೂಲದ ಅಜಾಡಿರೆಕ್ಟಿನ್ ಎಣ್ಣೆ ಆಗಿರಬಹುದು, ಸೊ ಇದನ್ನ ನೀವು ಸಿಂಪರಣೆ ಮಾಡಿ, ಕೊನೆಯ ಅಸ್ತ್ರವಾಗಿ ಕೀಟನಾಶಕಗಳನ್ನು ಬಳಸಿ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ಈ ಹುಳುವಿನ ಬಾಧೆ ಕುರಿತು, ಈ ಹುಳುವಿನ ಒಂದು ಜೀವನ ಚಕ್ರ ಕುರಿತು, ಮತ್ತೆ ಇದರ ಈ ಹುಳು ಯಾವ ರೀತಿ ನಾವು ಗುರುತಿಸಬಹುದು ಬೆಳೆಯಲ್ಲಿ ಅಂತಂತ ಹೇಳುವುದಾದ್ರೆ, ತಮ್ಮ ಸಂಪರ್ಕ ಸಂಖ್ಯೆ ಕೊಡಿ ಸರ್. ನನ್ನ ಮೊಬೈಲ್ ಸಂಖ್ಯೆ 942-82-38-571. ಧನ್ಯವಾದ ಸರ್. ಇದುವರೆಗೆ ತಾವು ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸಿಕೊಂಡ ಎಲೆ ತಿನ್ನುವ ಕೀಟದ ಒಂದು ಸಂಪೂರ್ಣ ಚರಿತ್ರೆ, ಅದರ ಒಂದು ಹಾನಿಯ ಲಕ್ಷಣ, ಯಾವ ಬೆಳೆಗಳನ್ನ ಅವಲಂಬಿಸಿದೆ, ಯಾವ ಬೆಳೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಅದು ಹಾನಿ ಮಾಡ್ತದೆ, ಮತ್ತೆ ಇದು ನಾವು ನಿಯಂತ್ರಣ ಕ್ರಮವಾಗಿ ಏನೆಲ್ಲ ಒಂದು ಕ್ರಮಗಳನ್ನ ತಗೊಳ್ಕೊಳ್ಬೇಕು ಅಂತ ಅನ್ನೋದನ್ನ ನಮ್ಮ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತ ಬಾಂಧವರಿಗೆ, ಕೇಳುಗರಿಗೆ, ಮತ್ತೆ ಇದರಲ್ಲಿ ತೊಡಗಿಸಿಕೊಂಡಿದ್ದವರಿಗೆ, ಮೆಕ್ಕೆಜೋಳ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದವರಿಗೆ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ಮಾಹಿತಿ ರೂಪವಾಗಿ, ಸಂದರ್ಶನ ರೂಪವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸರ್ ನಮಸ್ಕಾರ. ಈ ಒಂದು ಮೆಕ್ಕೆಜೋಳದಲ್ಲಿ ಬರತಕ್ಕಂತ ಫಾಲ್ ಸೈನಿಕ ಹುಳುವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತ ಆಕಾಶವಾಣಿ ಕೇಂದ್ರಕ್ಕೂ ತುಂಬ ಹೃದಯ ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ, ಇದುವರೆಗೂ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ, ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು, ಈ ಕುರಿತು ಕೃಷಿ ಮಹಾವಿದ್ಯಾಲಯ ನವಿಲೆಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ದೇಶಮುಖ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಈಗ ಕಡೂರು ತಾಲೂಕು ಆಸಂದಿಯ ಗೋವಿಂದಪ್ಪ ಮತ್ತು ತಂಡದವರಿಂದ ಭಜನೆ ಪದ. ಸದಾ ಕಡೂರು ತಾಲೂಕು ಆಸಂದಿಯ ಗೋವಿಂದಪ್ಪ ಮತ್ತು ತಂಡದವರಿಂದ